ನಿರ್ಮಾಣಕ್ಕೆ ಬುನಾದಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಮತ್ತು ನಾಡಿದಾದ್ಯಂತ ಇಂದು ನರಕ ಚತುರ್ದಶಿ ಆಚರಣೆ, ನಾಳೆ ಲಕ್ಷ್ಮೀ ಪೂಜೆಗೆ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಹಸು ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ವಿರಾಜಪೇಟೆ ತಾಲೂಕು ಮಗ್ಗಲು ಗ್ರಾಮದ ಕೋಟೆಂಡ ಸಂಜು ಕಾವೇರಪ್ಪ ಮತ್ತು ಪ್ರಿಯಾ ಅವರು. ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಕೆಲವಾರು ಜನ ಬಹಳ ಅಚ್ಚುಕಟ್ಟಾಗಿ ಹೈನುಗಾರಿಕೆ ಹಂದಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಾವು ವಿರಾಜಪೇಟೆ ಹತ್ತಿರ ಇರುವ ಮಗ್ಗಲ ಗ್ರಾಮದ ಕೊಟ್ಟಂಡ್ಯ ಸಂಜು ಕಾವೇರಪ್ಪ ಮತ್ತು ಅವರ ಪತ್ನಿ ಪ್ರಿಯಾ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಸಂಜು ಕಾವೇರಪ್ಪ ಅವರು ಆಸಕ್ತಿಯಿಂದ ಈಗ 16 ವರ್ಷಗಳಿಂದ ಹಸುಗಳನ್ನು ಸಾಕ್ತಿದ್ದಾರೆ, ಹಂದಿಗಳನ್ನು ಇಟ್ಕೊಂಡಿದ್ದಾರೆ. ಹೇಗಿದೆ ಅವರ ಈ ಸಾಕಾಣಿಕೆ ಕ್ರಮ, ಅವರ ಬದುಕು ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಅವ್ರ ಜೊತೆಗೆ ಮಾತನಾಡ್ತಾ ಇದೀವಿ. ಸಂಜು ಕಾವೇರಪ್ಪನವ್ರೆ, ಯಾಕಾಗಿ ಇದನ್ನ ಶುರು ಮಾಡ್ಕೊಂಡ್ರೆ, ಹೇಗೆ ಸಾಗಿದೆ ಅನ್ನೋದನ್ನ ಹೇಳ್ತಾ ಹೋಗಿ. ಸರ್, ನಮ್ಮ ಮದುವೆಯಾಗಿ 16 ವರ್ಷ ಆಯ್ತು. ಪತ್ನಿಯ ಇಂಟ್ರೆಸ್ಟ್ ಇಂದ ನಾವು ಶುರು ಮಾಡಿದ್ವಿ. ಅದುವರೆಗೆ ನಾನು ಮರ ವ್ಯಾಪಾರ ಅದು ಇದು ತೋಟ ಹೊಲ ಹೇಳಿ ನಾವು ಅದರಿಂದ ಬರ್ತಿದ್ವಿ. ಮೊದಲಿಗೆ 1 ಹಸುವಿಂದ ಶುರು ಮಾಡಿದ್ವಿ ನಾವು 6 ತಿಂಗಳ ಕಾಲದ ಮೇಲೆ. ಒಂದು ಹೇಳಿ 2 ವರ್ಷಕ್ಕೆ ನಾವು 7-8 ಹಸು ಸಾಕಿ ಶುರು ಮಾಡಿದ್ವಿ. 7-8 ಹಸು ಈಗ ಬಂದು ಹಸು ಕಾರ ಸೇರಿ ಅದು ಒಟ್ಟು 15 ಇದೆ. ಹಂದಿಗಳು ಅಷ್ಟೇ, ಅದೇ ವರ್ಷ ನಾವು ಶುರು ಮಾಡಿದ್ವು. 16 ವರ್ಷ ಆಯ್ತು ಹಂದಿಗಳು ಸಾಕಾಣಿಕೆ ಶುರು ಮಾಡಿ. ಈಗ 25-26 ಹಂದಿಗಳು ಇವೆ. ಎಲ್ಲಾ ಸೇರಿ ಕಾಫಿ ತೋಟಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಇದನ್ನೇ ಪ್ರೀತಿಸ್ತಿದ್ವಿ. ಯಾಕೆಂದ್ರೆ ಕಾಫಿ ತೋಟದಲ್ಲಿ ದಿನಗೂಲಿ ಕಾರ್ಮಿಕರು ಮತ್ತೆ ಅದಕ್ಕೆ ಖರ್ಚು ವೆಚ್ಚ ಜಾಸ್ತಿ, ನಮಗೆ ಬರೋ ಬರಮಾನ ಕಡಿಮೆ ಆಗ್ತದೆ. ಅದರಿಂದ ನಾವು ಜಾಸ್ತಿ ಇದ್ರ ಮೇಲೆ ಆಸಕ್ತಿ ತೋರ್ತಿದ್ವಿ. ಹಸು ಹಂದಿ ಸೇರಿ ನಮಗೆ 1,00,000 ರೂಪಾಯಿ ವರೆಗೆ ವರ್ಷಕ್ಕೆ ವರಮಾನ ಇದೆ. 10 ಲಕ್ಷದಲ್ಲಿ ನಮಗೆ 1-2 ಲಕ್ಷ ರೂಪಾಯಿ ವೆಟರ್ನರಿ ಔಷಧಿ ಮತ್ತೆ ಹಂದಿಗೆ ವೇಸ್ಟ್ ತಗೊಂಡು ಬರೋ ಪೆಟ್ರೋಲ್ ಖರ್ಚಾಗ್ತದೆ. ಬಾಕಿ 8 ಲಕ್ಷ ರೂಪಾಯಿ ನಮಗೆ ವರ್ಷದಿಂದ ಬಾಕಿ ಆಗ್ತದೆ. ಕೆಲವೊಂದು ಮನೆಗಳಲ್ಲಿ ಮಾತಾಡುತ್ತಿದೆ, ಮದುವೆಯಾಗಿ ಬಂದ ಹೆಣ್ಮಗಳ ಕಾಲ ಗುಣಲಕ್ಷಣ ಹೀಗಿತ್ತು, ಹೀಗಾಯ್ತು ಅಂತ ಅನ್ಕೊಂಡು, ನಿಮ್ಮ ಮನೆಯವರು ಬಂದ ಆ ಗಳಿಗೆ ನಿಮ್ಮ ಮನೆತನದ ಬೆಳವಣಿಗೆಗೆ ಒಂದ್ ರೀತಿಯಲ್ಲಿ ಪೂರಕವಾಗಿದೆ, ಖುಷಿ ಪಟ್ಟಿದಿರಿ. ಜನ ಕೆಲವೊಂದ್ಸಾರಿ ಹಾಗೆ ಮಾತಾಡೋದಿದೆ, ಕಾಕತಾಳೀಯವಾಗಿ ಕೆಲವೊಂದ್ಸಾರಿ ಒಳ್ಳೇದು ಕೆಟ್ಟದ್ದು ಆಗೋದಿದೆ. ಆದ್ರೆ ಒಂದು ಉಲ್ಲೇಖ ಮಾಡೋ ಸಂಗತಿ ಏನಂದ್ರೆ, ನಿಮ್ಮ ಆಸಕ್ತಿಗೆ ನಿಮ್ಮ ಶ್ರೀಮತಿಯವರು ಪುಷ್ಟಿ ನೀಡಿದ್ರು, ನಿಮಗೂ ಆ ಒಂದು ಆಸಕ್ತಿ ಇತ್ತು, ಹಾಗಾಗಿ ಹಂದಿಗಳನ್ನ ಹಸುಗಳನ್ನ ವರ್ಷ ವರ್ಷಕ್ಕೂ ಹೆಚ್ಚು ಮಾಡ್ಕೊಂತ ಹೋದ್ರಿ. ಒಂದೇ ಒಂದು ಹಸು ಈಗ 10-15 ಹಸುಗಳನ್ನ ಸಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇಲ್ಲೇ ಹುಟ್ಟಿದವ ಕರುಗಳು ಅಥವಾ ಬೇರೆ ಕಡೆಯಿಂದ ತಂದಿದ್ದ? 5 ಹಸು ಮಾತ್ರ ಹೊರಗಿಂದ ತಂದಿದ್ದು, ಅದೆಲ್ಲ ಕಾರ ಹಾಕಿ ಇಲ್ಲಿ ನಾವು ಇಂಪ್ರೂವ್ ಮಾಡಿದೀವಿ. ಒಬ್ರು ಸಪೋರ್ಟ್ ಇದೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಇದ್ರೆ, ನಮಗೆ ಒಂದ್ ಸೈಡ್ ಇಂದ ನಮಗೆ ಸಪೋರ್ಟ್ ಮಾಡೋ ಜನರು ಇದ್ರೆ ನಾವು ಇಂಪ್ರೂವ್ ಆಗ್ತೀವಿ. ಫಸ್ಟ್ ನನ್ನ ಮೈಂಡ್ ಅಲ್ಲಿ ಇತ್ತದಲ್ಲಿ ಇತ್ತಿಲ್ಲ, ಕಾಫಿ ವ್ಯಾಪಾರ ಮರ ವ್ಯಾಪಾರ ಅದು ಇದು ಅಂತ ಮಾಡ್ತಾ ಇದ್ವಿ. ಮದುವೆ ಆಗಿ 2 ತಿಂಗಳಿಂದನೇ ಅವಳಿಗೆ ಇಂಟ್ರೆಸ್ಟ್ ಶುರು ಆಯ್ತು. ಫಸ್ಟ್ ಇಂದ ಹೇಳ್ತಿದ್ದಾಳೆ ಮದುವೆ ಆದಂಗೆನೆ, 1-2 ತಿಂಗಳಿಂದ ನಾವು ಹಸು ಸಾಕು ಹಂದಿ ಸಾಕು ಅಂತ ಹೇಳ್ತಿದ್ಲು. ಅದೇ ರೀತಿ ಶುರು ಮಾಡಿದ್ವಿ. ನೀವು ಹೇಳಿದ ಮತ್ತೆ ಜನರಿಗೆ ಉದಾಹರಣೆ. ಎಷ್ಟೆಕರೆ ತೋಟ ಗದ್ದೆ ಇದೆ? ಟೋಟಲ್ ಗದ್ದೆ ತೋಟ ಸೇರಿ 7 ಎಕರೆ ಇದೆ. ಅದನ್ನು ನಿರ್ವಹಿಸಿಕೊಂಡು ಇವುಗಳನ್ನು ಸಾಕೊಂಡು ಹೋಗ್ತದಿರಲ್ವ? ಅದನ್ನು ನಿರ್ವಹಿಸಿಕೊಂಡು ಕೋಳಿ ಸ್ವಲ್ಪ ಇದೆ ಮತ್ತೆ ಹಂದಿ ಹಸು ಅಂತ ಸಾಕಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ತಿದ್ವಿ. ಎಷ್ಟೋ ಕಡೆಗೆ ಮಲೆನಾಡು ಭಾಗಗಳಲ್ಲಿ ಜನ ಕೊರಗೋದಿದೆ, ಜನ ಇಲ್ಲ, ಜಾಗ ಇಲ್ಲ, ಆಮೇಲೆ ಇವುಗಳನ್ನ ಸಾಕೋದ್ ಕಷ್ಟ, ನಮ್ ಬದುಕೆ ಕಷ್ಟ ಅಂತ ಅನ್ಕೊಂಡು ನಾವು ಪ್ರಯತ್ನ ಪಡೆದು ಹೋದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಸರ್ಕಾರನು ಅಷ್ಟೇ, ಏನ್ ಹಬ್ಬ ಅಂದ್ರೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿತು, ಸಾಲ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿತು, ಅಥವಾ ಏನೋ ಸಣ್ಣ ಪುಟ್ಟ ದಾರಿಗಳು ಸಿಗ್ತವೆ. ಆದ್ರೆ ತಾವ್ ಹೇಳ್ತಾ ಇದ್ರು ನೋಡಿ, ವರ್ಷಕ್ಕೆ 8-10 ಲಕ್ಷ ರೂಪಾಯಿ ಗಳಿಕೆ ಆಗ್ತದೆ. ಇದ್ರ ಹಿಂದೆ ಪರಿಶ್ರಮನೇ ಇದೆ, ಸುಮ್ ಸುಮ್ನೆ ದುಡ್ಡು ಬರೋದಿಲ್ಲ. ಹೌದು, ಇದರಲ್ಲಿ ನಮ್ಮ ಪರಿಶ್ರಮನೇ ಮುಖ್ಯ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ದಿನಕೂಲಿ ನೌಕರನ್ನೆಲ್ಲ ನಂಬ್ಕೊಂಡು ನಾವು ಬದುಕಕ್ಕಾಗಲ್ಲ. ಯಾಕೆಂದ್ರೆ ನಾವು ಮಾಡೋ ತರ ಪ್ರಾಣಿಗಳನ್ನ ಉಪಚಾರ ಬೇರೆಯವರಿಗೆ ಮಾಡಕ್ಕಾಗಲ್ಲ. ಇದರಲ್ಲಿ ನಂದು ಪತ್ನಿ ಎರಡು ಜನರ ಪಾತ್ರ ಜಾಸ್ತಿ, ಹಂದಿ ಹಸುವಲ್ಲಿ. ಜನರಿದ್ದಾರೆ ಕೆಲಸಕ್ಕೆ, ಆದ್ರೆ ಹಂದಿ ಸಾಕಾಣಿಕೆಗೂ ಹಸು ಸಾಕಾಣಿಕೆ ಅವ್ರನ್ನ ಉಪಯೋಗಿಸಲ್ಲ. ಯಾಕಂದ್ರೆ ನಮ್ಮ ಕೈಯಲ್ಲಿ ಬೆಳೆಯೋದು ಇನ್ನೊಬ್ಬರ ಕೈಯಲ್ಲಿ ಬೆಳೆಯೋದು ವ್ಯತ್ಯಾಸ ಇದೆ. ಈಗ ನಾವು ಯಾವ ರೀತಿ ನಮ್ಮ ಮಕ್ಕಳನ್ನ ನೋಡ್ತೀವಿ ಅದೇ ತರ ನಾವು ಪ್ರಾಣಿ ನೋಡಿದ್ರೆ ಅಷ್ಟೇ ನಮಗೆ ಅದರಲ್ಲಿ ಉತ್ಪತ್ತಿ ಬರ್ತದೆ, ನಮಗೆ ಮನಸ್ಸಿಗೊಂದು ನೆಮ್ಮದಿ ಇರುತ್ತದೆ. ಒಂದೊತ್ತು ನಾವು ಗೆಯುವಾಗ ಒಂದೊತ್ತು ಕೂತು ತಿನ್ನೋದಕ್ಕೂ ಗೆಯ್ದು ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ದೇವರಲ್ಲಿ ಬೇಡಿಕೊಳ್ಳೋದು ಆರೋಗ್ಯ ಕೊಡಲಿ ಅಂತ ಅಷ್ಟೇ. ಆರೋಗ್ಯ ಇರುವವರೆಗೆ ನಾವು ಇದೇ ರೀತಿ ಮಾಡ್ತಾ ಮುಂದಕ್ಕೆ ಹೋಗ್ತೀವಿ, ಇನ್ನೂ ಇಂಪ್ರೂವ್ ಮಾಡ್ತೀವಿ. ಪುನಃ ಈಗ ಆಡು ಸಾಕಾಣಿಕೆಗೆ ತೀರ್ಮಾನ ಮಾಡಿದ್ದೀನಿ, ಆಡು ಕೊಟ್ಟಿಗೆ ಮಾಡಿದ್ದೀನಿ, ಆಡುಗಳು ಕುರಿಗಳನ್ನ ಬೆಳೆಸಕ್ಕೆ ಇನ್ನೀಗ ಸ್ಟಾರ್ಟ್ ಮಾಡ್ತೀನಿ ನಾನು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕೆಲಸಗಳು ಕೈ ತುಂಬ ಇರಬೇಕಂತ ಹೇಳ್ತಾರೆ, ಕಷ್ಟಪಡಬೇಕು ಅಂತ. ಕಷ್ಟಪಡೋದ್ರಲ್ಲೇ ಕೈ ತುಂಬ ಕೆಲಸಗಳನ್ನ ಇಟ್ಕೊಳ್ಳೋದ್ರಲ್ಲೇ ಆರೋಗ್ಯ ಚೆನ್ನಾಗಿರುವುದಿಲ್ಲ. ಹಾಗಾಗಿ ನೀವು ನಿಮ್ ಶ್ರೀಮತಿಯವರು ಪ್ರತಿ ದಿನ ಪ್ರತಿ ಗಂಟೆನೂ ಕೆಲಸ ಮಾಡ್ತಾ ಇರ್ತೀರಿ. ದನಕರುಗಳ ಕೆಲಸ ಆಗ್ಲಿ, ಕೊಟ್ಟಿಗೆ ಕೆಲಸ ಆಗ್ಲಿ, ಹಂದಿಗಳ ಕೆಲಸ ಆಗ್ಲಿ, ಅವುಗಳಿಗೆ ಏನ್ ಮಾಡ್ಬೇಕು, ಏನು ಪೂರೈಸಬೇಕು, ಇವತ್ತಿನ ಕೆಲಸ ಏನು ಅಥವಾ ಈಗಳಿಗೆ ಕೆಲಸ ಏನು ಅನ್ನುವ ಆಲೋಚನೆ ಬರ್ತಾ ಇರುತ್ತೆ. ಹಾಗಾಗಿ ಪ್ರತಿ ದಿನನೂ ಒಂಥರ ಆನಂದದಾಯಕವಾಗಿ ಸಾಕ್ತಾ ಇರುತ್ತೆ. ಒಂದ್ ರೀತಿಯಲ್ಲಿ ಸಣ್ಣ ಒತ್ತಡನೂ ಆಗ್ತದೆ, ಎಲ್ಲೂ ನೀವು ಹೊರಗಡೆ ದಿನಗಟ್ಲೆ ವಾರಗಟ್ಲೆ ಹೋಗಿರ್ಲಿಕ್ಕೆ ಆಗುದಿಲ್ಲ, ಹೋದ್ರು ಬೇಗ ಕೆಲಸ ಮುಗಿಸ್ಕೊಂಡು ಓಡೋಡ್ ಬರ್ಬೇಕಾಗತ್ತಲ್ವಾ? ಹೌದು ಸರ್, ನೀವು ಹೇಳಿದ್ ನಿಜ. ಆದ್ರೆ ಒತ್ತಡಕ್ಕಿಂತ ನಮಗೆ ನೆಮ್ಮದಿ ಜಾಸ್ತಿ ಇದೆ ಇದರಲ್ಲಿ. ಯಾಕೆಂದ್ರೆ ನಮ್ಮ ಸುತ್ತಮುತ್ತಲು ದುಡಿಯೋದಕ್ಕಿಂತ ಹೊರಗೆ ಹೋಗಿ ತಿರುಗಿ ದುಡ್ಡು ಖರ್ಚು ಮಾಡಿ ಬರೋದಕ್ಕಿಂತ ಅದಕ್ಕೆ ನಾವು ಇಲ್ಲೇ ದುಡಿಯೋದು, ನಾವೇ ತಿನ್ನೋದು. ನಮಗೆ ಒತ್ತಡಕ್ಕಿಂತ ನಾವು ದುಡಿಯೋದ್ರಲ್ಲೇ ನೆಮ್ಮದಿ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಒತ್ತಡ ಇದ್ದೇ ಇರ್ತದೆ, ಒಂದು ಪ್ರಾಣಿಗೆ ಹುಷಾರು ಇಲ್ಲದಿದ್ರೆ, ಇಲ್ಲದೆ ನಾವು ಎಲ್ಲಾದ್ರೂ ಹೋಗೋಕೆ ಬರೋಕಿದ್ರೆ ಅಷ್ಟೇ ಖರ್ಚು ವೆಚ್ಚ ಕಡಿಮೆ ಆಗ್ತದೆ. ಈಗ ಬ್ಯಾಂಗ್ಳೂರ್ ಮೈಸೂರು ಎಲ್ಲ ಹೋಗಿ ಒಂದ್ ದಿವಸ ಆಲ್ಟ್ ಮಾಡ್ಬೇಕು, ಅವ್ರ ತಿಂದ ದಿವಸ 5,000 ರೂಪಾಯಿ 6,000 ರೂಪಾಯಿ ಖರ್ಚಾಗ್ತದೆ. ಪ್ರಾಣಿ ಇರೋದಕ್ಕೆ ಆ ದಿವಸ ದುಡ್ಡು ಖರ್ಚಾಗೋದಿಲ್ಲ, ಅಲ್ಲಿ ಆಲ್ಟ್ ಮಾಡೋ ಕೆಲಸನೂ ಇರೋದಿಲ್ಲ. ಅವತ್ತೇ ನಾವು ವಾಪಸ್ ಬರ್ತೀವಿ, ಪ್ಲಸ್ 6,000 ರೂಪಾಯಿ ಬಾಕಿ ಆಯ್ತು, ಇಲ್ಲಿ ಕೆಲಸ ಸಂಬಳ ನಮಗೆ ಬಂದಂಗೆ ಆಯ್ತು. ಯಾವಾಗ್ಲೂ 4-6 ಹಸುಗಳು ಹಾಲು ಕೊಡ್ತಾ ಇರ್ತವೆ, ಮತ್ತೆ ಕರುಗಳು ಹುಡ್ತಾ ಇರ್ತವೆ. ಹಾಲನ್ನು ಮಾರಾಟ ಮಾಡ್ತೀರಿ ಸ್ಥಳೀಯವಾಗಿ, ಜೊತೆಗೆ ಹುಟ್ಟಿದ ಕರುಗಳನ್ನು ಕೊಡ್ತಾ ಇರ್ತೀರಿ? ಇಲ್ಲ, ನಾವು ಕಾರನ್ನು ಕೊಡೋದಿಲ್ಲ. ಇನ್ನು ಕೊಡೋದಾದ್ರೆ ನಾವು ಗೋಸಲೆ ಕೊಡುವಂತ ತೀರ್ಮಾನ ಮಾಡಿ ಜಾಸ್ತಿ ಆದ್ರೆ ನಮಗೆ ಎಷ್ಟು ಬೆಳೆಸಕ್ಕೆ ಜಾಗ ಸೌಕರ್ಯ ಮತ್ತೆ ನಮ್ಮ ಆರೋಗ್ಯ ಇದೆಲ್ಲ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ನಾವು ಬೆಳೆಸೋದು. ಪರಿಸ್ಥಿತಿ ನೋಡಿ ನಾವು ಹೊರಗೆ ಎಲ್ಲಿ ಮಾರಾಟ ಮಾಡಿಲ್ಲ. ಬೈ ಚಾನ್ಸ್ ಕರ ಹಸು ಏನು ಜಾಸ್ತಿ ಆದ್ರೆ, ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆದ್ರೆ ನಮಗೆ ಆಗಲ್ಲ ಅಂದ್ರೆ ನಾವು ಗೋಸಲೆಗೆ ಕೊಡೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಕಾಲದಲ್ಲಿ. ಮತ್ತೆ ಹಂದಿ ಮಾತ್ರ ಇಲ್ಲಿ ನಮ್ಮ ಲೋಕಲಲ್ಲಿ ಹೋಗ್ತದೆ, ನಮಗೆ ಮದುವೆ ಆರ್ಡರ್ ಬರ್ತದೆ, ಮದುವೆ ಕಟ್ಟಿಂಗ್ ಮಾಡಿ ನಾವೇ ಕೊಡೋದು. 220-240 ರೂಪಾಯಿ ಕೊಡ್ತೀವಿ. ಮತ್ತೆ ನಮ್ಮ ಊರಲ್ಲೇ ನಮಗೆ ಖರ್ಚಾಗ್ತದೆ, 200 ಕೆಜಿ ಕಟ್ ಮಾಡಿದ್ರು 400 ಕೆಜಿ ಕಟ್ ಮಾಡಿದ್ರು ನಮ್ಮ ಲೋಕಲಲ್ಲೇ ನಮಗೆ ಖರ್ಚಾಗ್ತದೆ, ಇಲ್ಲೇ ನಾವು ಸೇಲ್ ಮಾಡ್ತೀವಿ. ವಾರಕ್ಕೆ ಒಂದು ಹಂದಿ 200 ಕೆಜಿ ಕಟ್ಟಿದ್ರು ಹೋಗ್ತದೆ, 2 ದಿವಸಕ್ಕೆ ಒಂದ್ಸಲ 200 ಕೆಜಿ ಕಟ್ ಮಾಡಿದ್ರು ಹೋಗ್ತದೆ ಲೋಕಲಲ್ಲಿ. ಹಂದಿ ಮಾಂಸದ ಮಾರಾಟಕ್ಕೂ ಸಮಸ್ಯೆ ಇಲ್ಲ, ಹಾಗೆ ಹಾಲಿನ ಮಾರಾಟಕ್ಕೂ ತೊಂದರೆ ಇಲ್ಲ. ಹಾಲು ಮಾರಾಟ ಅಂದ್ರೆ ನಮಗೆ ಡೈರಿ ಇಲ್ಲಿ ಸೌಕರ್ಯ ಇಲ್ಲ, ನಮಗೆ ಡೈರಿಗಿಂತ ಲಾಭ ಮನೆ ಮನೆ ಕೊಡೋದು. ಬೆಳಿಗ್ಗೆ 16-18 ಫ್ಯಾಮಿಲಿ ಅವರು ಇದ್ದಾರೆ ಪರ್ಮನೆಂಟ್ ಆಗಿ ಹಾಲು ತೆಗಿಯೋರು, ಅವರಿಗೆ ನಾವು ಬೆಳಿಗ್ಗೆ ಸಪ್ಲೈ ಮಾಡ್ತೀವಿ. ರಾತ್ರಿ ಹೊತ್ತು ತೆಗಿಯೋರಿಗೆ ಬೈಕ್ ಅಲ್ಲಿ ಹೋಗಿ ಮನೆ ಮನೆ ಹೋಗಿ ಸಪ್ಲೈ ಮಾಡ್ತೀನಿ. ರಾತ್ರಿ ಟೈಮಲ್ಲಿ ಏನಂದ್ರೆ ನಾವು ಇಲ್ಲಿಗೆ ಕೆಲಸ ಎಲ್ಲ ಮುಗಿಸಿ ಹಾಲು ಕರೆದು ಟೌನಿಗೆ ಹೋಗ್ಬೇಕಾದ್ರೆ ಹೋಗು ರಸ್ತೆಯಲ್ಲೇ ಹಾಲು ಕೊಡೋರು ಮನೆ ಇರೋದು. ಹಾಲು ಕೊಟ್ಟು ರಾತ್ರಿ ಬರುವಾಗ ಹೋಟ್ಲಿಂದ ಬೇಕರಿಯಿಂದ ಹಂದಿಗಿರೋ ವೇಸ್ಟ್ ಕಲೆಕ್ಟ್ ಮಾಡಿಕೊಂಡು ರಾತ್ರಿ ನಾವು ಅದೇ ಇದರಲ್ಲಿ ಬರ್ತೀವಿ ವ್ಯಾನ್ ಅಲ್ಲಿ. ಮಗ್ಗಲ ಗ್ರಾಮದಲ್ಲಿ ಹಾಲು ಮಾರಾಟ ಆಗುತ್ತಾ ಅಥವಾ ವಿರಾಜಪೇಟೆಗೆ ಹೋಗ್ತೀರಾ? ಅರ್ಧ ಮಗ್ಗುಲದಲ್ಲಿ ಮಾರಾಟ ಆಗುತ್ತೆ, ಅರ್ಧ ವಿರಾಜಪೇಟೆ ಟೌನ್. ಟೌನಿಗೆ ಇಲ್ಲಿಂದ 1-1.5 ಕಿಲೋಮೀಟರ್ ಇರೋದು. ಅದೇ ನಾವು ಬೆಳಿಗ್ಗೆ ಹೋಗ್ತೀವಿ, ಸಾಯಂಕಾಲ ಹೋಗ್ತೀವಿ. ಹಾಲು ಕೊಡೋದಿದ್ರು ಟೌನಿಗೆ ಹೋಗ್ತಾ ಇರ್ತೀವಿ ಅಲ್ಲ, ನಮ್ಮ ಕೆಲಸ ಅದು ಇದು ಹೇಳಿ. ಅದೇ ಖರ್ಚು ಬರೋದಷ್ಟು, ಹಾಲಿಗಾಗಿ ಸ್ಪೆಷಲ್ ಖರ್ಚು ಏನು ಬರಲ್ಲ. ತಿಂಗಳಿಗೆ ಒಂದ್ಸಲ ದುಡ್ಡು ಕಲೆಕ್ಟ್ ಮಾಡೋದು ನಾವು. ಲೀಟ್ರಿಗೆ 38 ರೂಪಾಯಿ ಲೆಕ್ಕದಲ್ಲಿ ನಾವು ಕೊಡ್ತಿದ್ವಿ. ಮತ್ತೆ 16 ವರ್ಷದಿಂದ ಒಂದೇ ಜನರಿಗೆ ಕೊಡ್ತಾ ಇದ್ವಿ, ಹೊಸ ಹೊಸ ಜನರಿಗೆ ಕೊಡ್ತಾ ಇಲ್ಲ. ಅವರೇ ತಗೊಳ್ತಾರೆ ತಿಂಗಳ ಲಾಸ್ಟಿಗೆ, ಕರೆಕ್ಟ್ ಆಗಿ ದುಡ್ಡು ಕರೆಕ್ಟ್ ಆಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೆ ನಾವು ಎಷ್ಟು ಕಷ್ಟಪಡ್ತೀವಿ ಅದ ಹಿಂದೆ ಅಷ್ಟೇ ಇನ್ಕ್ರೀಸ್ ಆಗ್ತದೆ. ಹಂದಿಯೂ ಅಷ್ಟೇ, ಹಂದಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬೆಳೆಯುವಂತ ಪ್ರಾಣಿ ಅಲ್ಲ ಅದು, ಸ್ವಲ್ಪ ನಮ್ಮ ಪ್ರಯತ್ನ ಬೇಕು, ಮನಸ್ಸ ಹೆಚ್ಚೇ ನಾವು ಕೆಲಸ ಮಾಡ್ಬೇಕು ಅದ್ರ ಹಿಂದೆ. ಬಹಳ ಮುಖ್ಯವಾಗಿ ಹಸುಗಳ ಸಾಕಾಣಿಕೆಯಲ್ಲಿ ಮೇಯಿಸುವ ಜಾಗ ಮೇವು ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಮೇಯಿಸೋ ಜಾಗ ಅಂದ್ರೆ ಖಾಲಿ ಜಾಗ ಬಿಟ್ಕೊಂಡಿದ್ದೀವಿ 2-3 ಎಕರು. ಮತ್ತೆ ನಮ್ಮ ನೆರೆ ಮನೆಯವರ ಸ್ವಲ್ಪ ಜಾಗ ವರ್ಷಕ್ಕೆ ಇಷ್ಟು ಅಂತ ಈಸಿ ತಗೊಂಡಿದ್ವಿ. ಟೋಟಲ್ 16-17 ಎಕರೆ ಜಾಗ ಇದೆ, ಅದರಲ್ಲಿ ನಾವು ಕಟ್ಟಿ ಹಾಕೋದು. ದಿವಸಕ್ಕೆ 2 ಸಲ ಚೇಂಜ್ ಮಾಡಿ ಕಟ್ಟಿ ಸಾಕ್ತಾ ಇರೋದು. ಹೇಳ್ತಾ ಇದ್ರೆ ಸುಮಾರು ಒಂದು 16 ಎಕರೆ ಭತ್ತದ ಗದ್ದೆಯನ್ನ ಗುತ್ತಿಗೆಗೆ ತೆಗೆದುಕೊಂಡು ಅಲ್ಲಿ ಭತ್ತ ಬೆಳೆಯಲ್ಲ, ಆದ್ರೆ ಹಸುಗಳನ್ನ ಮೇಯಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ರಿ. ಕೆಲವೊಂದ್ ಕಡೆಗೆ ಸುಮ್ಮನೆ ಖಾಲಿ ಸಿಗ್ತದೆ ಅಂತ ಅನ್ಕೊಂಡು ಮೇಯಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ಗುತ್ತಿಗೆ ತೆಗೆದುಕೊಂಡು ಎಷ್ಟು ದುಡ್ಡು ಕೊಡ್ತದ್ರಿ, ಮತ್ತೆ ಏನು ನಿಮ್ಮ ಇದರ ಹಿನ್ನೆಲೆ? ನಮ್ಮ ಜಾಗದಲ್ಲಿ ನಾವು ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಇನ್ನೊಬ್ಬ ಜಾಗ ನಾವು ಹೋಗಿ ಮೇಯಿಸುವ ಸಮಯದಲ್ಲಿ ಅವರು ನಾವು ತೋಟ ಮಾಡ್ತೀವಿ ನೀವು ಮೇಯಿಸಬಾರದು ಈ ತರ ಮಾತೆಲ್ಲ ಬರ್ತದೆ. ಅದಕ್ಕೆ ನಾವು ಅಸಲಿ ಮೇಯಿಸಬಹುದು ಅಂತ ಒಂದು ಗ್ಯಾರಂಟಿಗೆ ವರ್ಷಕ್ಕಿಂತ ಇಷ್ಟು ಕೊಡ್ತೀವಿ ಅಂತ ನಾವು ಮಾತಾಡ್ಕೊಂಡು ಅದು ಕರೆಕ್ಟ್ ಆಗಿ ಇಷ್ಟಿಷ್ಟು ಇರ್ತ ಹೇಳಕ್ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂಥರ ನಾವು ದುಡ್ಡು ಕೊಡ್ತೀವಿ, ವರ್ಷಕ್ಕೆ ಒಂದ್ಸಲ ಒಂಥರ ರೇಟ್ ಕೊಡ್ತೀವಿ ಆ ಜಾಗಕ್ಕೆ. ಮಾರ್ಚ್ ಎಂಡಿಗೆ ಮಾರ್ಚ್ ಫಸ್ಟ್ಗೆ ದುಡ್ಡು ಕೊಟ್ಟು ವರ್ಷಕ್ಕೆ ಒಂದ್ಸಲ ಅಗ್ರಿಮೆಂಟ್ ನ ರಿನ್ಯೂವಲ್ ಮಾಡ್ಕೊಳ್ಳೋದು. ಈ ತರ ಭತ್ತದ ಗದ್ದೆಯಲ್ಲಿ ಏನು ಹುಲ್ಲನ್ನ ಬೆಳೆಸೋದಿಲ್ಲ ಅಲ್ವಾ? ಕೊಡಗಿನಲ್ಲಿ ಹುಲ್ಲು ಬೆಳೆಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೇಜಾನು ಹುಲ್ಲು ಇದೆ ಆಲ್ರೆಡಿ ಗದ್ದೆಯಲ್ಲಿ. ಬೇಸಿಗೆ ಒಂದ್ ತಿಂಗಳು ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ, ಒಣ ಬಿಸಿಲು ಬಂದ್ರೆ ಮಾತ್ರ ಸ್ವಲ್ಪ ಕಷ್ಟ. ಆ ಟೈಮಲ್ಲಿ ಅಡ್ಜಸ್ಟ್ ಆಗುತ್ತೆ, ಬಿಟ್ಟು ಮೇಯಿಸ್ತೀವಿ. ಆಗ ಅವು ಕಟ್ಟಿ ಹಾಕೋದು, ಮತ್ತೆ 1/2 ಎಕರೆ 3/4 ಎಕರೆ ನ್ಯಾಪೆರು ಹುಲ್ಲು ಬೆಳೆಸಿದ್ವಿ. ಮುಂದಿನ ವರ್ಷಕ್ಕೆ 1 ಎಕರೆ ಬೆಳೆಸೋ ತೀರ್ಮಾನಕ್ಕೆ ಬಂದಿದ್ದೀನಿ. ಆಗ ಮೇವಿಗೆ ತೊಂದರೆ ಬರಲ್ಲ, ನಾವು ಒಂದೇ ರೀತಿ ಕೊಡ್ತಾ ಹೋದ್ರೆ ಒಂದೇ ರೀತಿ ಹಾಲು ಬರ್ತದೆ. ಒಂದ್ ದಿವಸ ಜಾಸ್ತಿ ಒಂದ್ ದಿವಸ ಕಡಿಮೆ ಬಂದ್ರೆ ಅದೇ ತರ ಅದು ಹಾಲು ಕೊಡೋಕೆ ಶುರು ಮಾಡ್ತದೆ. ಎಂತೆಂತ ತಳಿಗಳು ಇದಾವೆ ಹಸುಗಳು? HF ಜರ್ಸಿ ನಾವು ಸಾಕೋದು. ನಮ್ಮಲ್ಲಿ ಬಂದು ಕರ ಹಾಕುವಾಗ ಮಿಕ್ಸ್ ಬ್ರೀಡ್ ಆಗ್ತದೆ, ಕ್ರಾಸ್ ಬ್ರೀಡ್ ಟೈಪ್ ಮಿಕ್ಸ್ ಬ್ರೀಡ್ ಆಗ್ತದೆ. ನಮ್ಮಲ್ಲಿ ತಗೊಂಡ್ ಬಂದ ತಾಳಿ HF ಜರ್ಸಿ, ಇಲ್ಲಿಗೆ ಬಂದ ಮೇಲೆ ಬ್ರೀಡ್ ಚೇಂಜ್ ಆಯ್ತು. ಹಾಲಿನ ಇಳುವರಿ ಒಂದೊಂದು ಹಸುವಿಗೆ ದಿನಕ್ಕೆ ಎಷ್ಟು ಸಿಗ್ತಾ ಇತ್ತು? ಸ್ಟಾರ್ಟಿಂಗ್ 10-12 ಲೀಟರ್ ಇರ್ತದೆ, ಎಲ್ಲಾ ಹಸು ಹಂಗೇನೆ ಸುಮಾರು ನೋಡಿದೀವಿ. ಅಲ್ಲಿಂದ ಸರಾಸರಿ 7 ಲೀಟರ್ 8 ಲೀಟರ್ ಹಾಲು. ಅದರಲ್ಲಿ ಈಗ ನಾವು 7 ಹಸು ಒಂದೇ ಸಲ ಕರೆಯಕ್ಕಾಗಲ್ಲ, 4 ಹಸು 5 ಹಸು ಹಿಂಗೆ ಕರೆಯೋದು. ಅಷ್ಟೊತ್ತಿಗೆ 2 ಹಸು ಗಬ್ಬ ಆಗುತ್ತೆ, ಅದು ಕರ ಹಾಕಬೇಕಾದ್ರೆ ಇದು 2 ಕಡಿಮೆ ಆಗ್ತದೆ ಹಾಲು. ಅಷ್ಟೊತ್ತಿಗೆ ಇನ್ನು 2ಕ್ಕೆ ಗರ್ಭಧಾರಣೆ ಮಾಡಿರ್ತೀವಿ. ಗರ್ಭಧಾರಣೆ ನಾವು ಮಾಡಿಸೋ ಕಡಿಮೆ, ನಾವು ಇಲ್ಲೇ ಓರಿ ಬಿಟ್ಕೊಳ್ತೀವಿ. ಓರಿಯಿಂದ ಗರ್ಭಧಾರಣೆ ಆದ್ರೆ ಪುಷ್ಟಿಯಲ್ಲಿ ಕರ ಬರ್ತದೆ, ಹಾಲು ಇಳುವರಿ ಜಾಸ್ತಿ ಇರುತ್ತದೆ. ಪಶು ಆಹಾರ ಏನಾದ್ರೂ ಕೊಡ್ತೀರಾ, ಹಿಂಡಿ ಬೂಸಾ ಈ ತರ? ಪಶು ಆಹಾರ ಕೊಡೋದಿಲ್ಲ, ಬೈ ಚಾನ್ಸ್ ಹುಷಾರಿಲ್ಲದ ಆದ್ರೆ ಮಾತ್ರ ಜ್ವರ ಕಾಲು ನೋವು ಈ ತರ ಬಂದ್ರೆ 15-20 ದಿವಸಕ್ಕೆ ಮಾತ್ರ ಹೊರಗಿಂದ ಫೀಡ್ ತಗೊಂಡು ಬಂದು ನಾವು ಕೊಡ್ತೀವಿ. ನೈಸರ್ಗಿಕವಾಗಿ ಬೆಳೆಯುವ ಹುಲ್ಲನ್ನೇ ತಿನ್ಕೊಂಡು ಸೊಗಸಾಗಿ ಬೆಳಿತಾವಂತ ಹೇಳ್ತೀರಾ? ನ್ಯಾಚುರಲ್ ಫುಡ್, ಅದಕ್ಕೆ ಬೇರೆ ಏನೇ ನಾವು ಇದು ಮಾಡಲ್ಲ. ಒಣ ಹುಲ್ಲು ಇರುವಾಗ ಒಣ ಹುಲ್ಲು ಕೊಡ್ತೀವಿ. ನಮಗೆ ಎಷ್ಟು ವರ್ಷಕ್ಕೆ ಊಟಕ್ಕೆ ಬೇಕು ಅಷ್ಟು ಭತ್ತ ನಾವು ಬೆಳಿತೀವಿ, ಅದ್ ನಮ್ಮ ಊಟಕ್ಕೆ ಮಾಡ್ಕೊತೀವಿ. ಹಸುಗೆ ಅಷ್ಟೇ ಒಣ ಹುಲ್ಲು. ಒಳ್ಳೆ ಮಳೆ ಇದ್ರೆ ಮಾತ್ರ ಒಣ ಹುಲ್ಲು ಮಳೆಗಾಲದಲ್ಲಿ ಹಾಕೋದು, ಬೇರೆ ಟೈಮಲ್ಲಿ ನಾವು ಹಾಕಲ್ಲ. ಚೆನ್ನಾಗಿ ಮೇವು ಸಿಕ್ಕಾಗ ಮತ್ತೆ ರಾತ್ರಿಯನ್ನು ಅವುಗಳಿಗೆ ಮೇವು ಕೊಡಲ್ಲ, ಆಹಾರನು ಕೊಡಲ್ಲ ಅಲ್ವಾ? ನಾವು ಮೇಯಿಸಿ ತಗೊಂಡ್ ಬಂದು ಕೊಟ್ಟಿಗೆಲ್ಲಿ ಕಟ್ಟಿದ ಮೇಲೆ ಯಾವ ಆಹಾರ ನಾವು ಇದಿಲ್ಲ. ಮೇವು ಕಡಿಮೆ ಆಗುವಾಗ ನಾವು ನ್ಯಾಪಿಯರ್ ಹುಲ್ಲನ್ನ ಕಟ್ ಮಾಡಿ ಹಾಕ್ತಿವಿ, ಒಣ ಹುಲ್ಲನ್ನು ಹಾಕ್ತಿವಿ. ಬೇಸಿಗೆಯಲ್ಲಿ ಜಾಸ್ತಿ ಮೇವಿಗೆ ಪ್ರಾಬ್ಲಮ್ ಆಗೋದು, ಆವಾಗ ಜಾಸ್ತಿ ನಾವು ಆರೈಕೆ ಮಾಡ್ತೀವಿ, ರಾತ್ರಿಗೆ ಇರೋ ಸ್ವಲ್ಪ ಹಾಕ್ತಿವಿ, ಇಲ್ಲಾಂದ್ರೆ ಮಾರನೇ ದಿವಸಕ್ಕೆ ಹಾಲು ಕಡಿಮೆ ಆಗ್ತದೆ. ಫುಡ್ ಇಂಪಾರ್ಟೆಂಟ್, ಯಾಕಂದ್ರೆ ಅದನ್ನ ಒಂದೇ ಲೆವೆಲ್ ನಾವು ನೋಡ್ಕೊಳ್ಬೇಕು. ಕೊಟ್ಟಿಗೆಯನ್ನ ಶುಚಿ ಮಾಡೋದು ಮತ್ತೆ ಗೊಬ್ಬರ ಕೂಡಿ ಹಾಕೋದು, ಗೊಬ್ಬರ ಮಾರಾಟ ಮಾಡೋದು, ಇದ್ರ ಬಗ್ಗೆ ಹೇಳಿ. ನಾವು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಅಂದಿಗೂಡು ಹಾಲು ಕರಿಯೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು. ನನ್ನ ಮಿಸ್ಸಸ್ ಇದ್ದಾಳ, ಮಿಸ್ಸಸ್ ಜಾಸ್ತಿ ಪ್ರಯತ್ನ, ಯಾಕಂದ್ರೆ ತೊಳೆಯೋದು ಅವ್ರ ಕೆಲಸ, ಹಾಲು ಕರೆಯೋದು ನನ್ನ ಕೆಲಸ, ಸಗಣಿ ಹಾಕೋದು ಹಿಂಗೆ 1/2 ಪಾಲು ಮಾಡ್ಕೊಂಡು 2 ಜನ ಸೇರಿ ಕೆಲಸ ಮಾಡೋದು. ಸಗಣಿ ನಾನು ಹಾಕ್ತೀನಿ, ಮತ್ತೆ ಹಾಲು ನಾನೇ ಕರಿತೀನಿ, ಹಾಲು ಬಾಟ್ಲಿಗೆ ನಾನೇ ಒಯ್ಯೋದು, ನಾನೇ ತಕೊಂಡೋಗಿ ಕೊಡೋದು. ಆಲ್ಮೋಸ್ಟ್ 6 ಗಂಟೆಯಿಂದ 9:30-10 ಗಂಟೆವರೆಗೆ ಕೆಲಸ ನಮಗೆ, 4 ಗಂಟೆ ಬೆಳಿಗ್ಗೆ, ಸಾಯಂಕಾಲ ಒಂದು 3 ಅವರ್ ಕೆಲಸ ಇರ್ತದೆ. ಅಂದಿಗೂಡು ಪುನಃ ತೊಳಿಬೇಕು, ಅಂದಿ ತೊಳಿಬೇಕು, ಅಂದಿ ಗೊಬ್ಬರ ತೆಗಿಬೇಕು, ಹಸು ಕೊಟ್ಟಿಗೆ ತೊಳಿಬೇಕು, ಹಾಲು ಕರಿಬೇಕು ಸಾಯಂಕಾಲ. ಬೆಳಿಗ್ಗೆ ಕೆಲಸ ಜಾಸ್ತಿ ಇರ್ತದೆ. ಮತ್ತೆ ವರ್ಷಕ್ಕೆ 10-15 ಟ್ರ್ಯಾಕ್ಟರ್ ಲೋಡ್, ಒಂದ್ ಟ್ರ್ಯಾಕ್ಟರ್ಗೆ 6,500 ರೂಪಾಯಿ ಹಂಗೆ ನಾ ಮಾರಾಟ ಮಾಡ್ತೀನಿ. ನನ್ನ ತೋಟಕ್ಕೂ ಗದ್ದೆಗಿರೋ ಗೊಬ್ಬರ 2 ವರ್ಷಕ್ಕೊಂದ್ಸಲ ಹಾಕೋದು, ವರ್ಷ ವರ್ಷ ಇಡೀ ಹಾಕಲ್ಲ. ಮತ್ತೆ ಅಂದಿ ಗೊಬ್ಬರ ವರ್ಷಕ್ಕೊಂದು ಗುಂಡಿ ತೆಗೆದು ಅದನ್ನ ಮುಚ್ಚಿ ಬಿಡ್ತೀವಿ, ನಾವು ತುಂಬಿದ ಮೇಲೆ ಅದನ್ನ ಮುಚ್ಚಿ ಬೇರೆ ಒಂದು ಹೊಸ ಗುಂಡಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಅಂದಿ ಗೊಬ್ಬರ ಸ್ಮೆಲ್ ಜಾಸ್ತಿ ಬರ್ತಾ ಇರ್ತದೆ, ಮತ್ತೆ ಊರಿನವರಿಗೆ ತೊಂದರೆ ಆಗ್ತದೆ, ವಾಸನೆ ಅದು ಇದು ಅಂತೇಳಿ ಮಾತು ಬರ್ತದೆ, ನಾವು ಅದನ್ನ ಮುಚ್ಚಿ ಬಿಡ್ತೀವಿ, ವರ್ಷಕ್ಕೊಂದು ಹೊಸ ಗುಂಡಿ ತೆಗಿತಾ ಇರ್ತೀವಿ. ತೋಟ ಮಾಡೋದು, ಭತ್ತದ ಬೆಳೆ ಮಾಡ್ಕೊಳ್ಳೋದು, ಅದನ್ನೆಲ್ಲ ನೋಡ್ಕೊಂಡ್ರೆ ಹಸು ಸಾಕೋದು, ಹಂದಿ ಸಾಕೋದು ಏನ್ ಅನ್ಸುತ್ತೆ? ನಾವು ಇದ್ರ ಹಿಂದೆ ಕೆಲಸ ಮಾಡ್ತಾ ಇರ್ತೀವಿ, ತೋಟದಲ್ಲಿ ನಮಗೆ ಕೆಲಸ ಮಾಡಕ್ಕೆ ಅಷ್ಟು ಸಮಯ ಸಂದರ್ಭ ಇರಲ್ಲ. ಸ್ವಲ್ಪ ಸಮಯ ಇದೆ ಅಂದ್ರೆ ಸುತ್ತಮುತ್ತ ಸ್ವಲ್ಪ ಹೂ ತೋಟ ಮಾಡ್ಕೊಂಡಿದ್ದೀವಿ, ಅದ್ರ ಹಿಂದೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ ಟೈಮ್ ಇದ್ರೆ. ಬಾಕಿ ತೋಟ ಕೆಲಸಕ್ಕೆಲ್ಲ ಜನರಿಂದ ನಾವು ತೋಟ ಕೆಲಸ ಮಾಡಿಸೋದು, ಗದ್ದೆ ಕೆಲಸ ಈಗ ಆಲ್ಟರ್ನೇಟ್ ಬಂದ್ಬಿಟ್ಟಿದೆ, ಟ್ರ್ಯಾಕ್ಟರ್ ಟಿಲ್ಲರ್ ಈ ತರ ಬಂದ್ಬಿಟ್ಟಿದೆ, ಅದೆಲ್ಲ ಇದರಿಂದ ಮಾಡಿಸೋದು. ತೋಟಕ್ಕೆ ಅಷ್ಟು ನಾವು ಇಂಟ್ರೆಸ್ಟ್ ಕೊಡಲ್ಲ, ಕಡಿಮೆ ನಮಗೆ ತೋಟಕ್ಕಿಂತ ಲಾಭ ಜಾಸ್ತಿ ಇದರಲ್ಲೇ ಇರೋದ್ರಿಂದ ನಮಗೆ ಇದಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ಲೆಕ್ಕಾಚಾರ ಹಾಕಿದ್ರೆ ತೋಟದ ಕೆಲಸದವರಿಗೆ ಎಷ್ಟು ಹೋಗ್ತದೆ, ಖರ್ಚು ಎಷ್ಟು, ವೆಚ್ಚ ಎಷ್ಟು ಅಂತ ನಿಮಗೆ ಲೆಕ್ಕ ಸಿಗ್ತದೆ. ನಾವು ಹೇಳಬೇಕಂತ ಅವಶ್ಯಕತೆ ಇಲ್ಲ, ಅದನ್ನ ನಾವು ಹೇಳಿ ಕಮ್ಮಿ ತರ ಮಾತಾಡೋದು ಸೇರಿಲ್ಲ. ತೋಟಕ್ಕಿಂತ ಇಂಟ್ರೆಸ್ಟ್ ಜಾಸ್ತಿ ನಮಗೆ ಇದು ಪಶುಸಂಗೋಪನೆ, ಹಂದಿ ಸಾಕಾಣಿಕೆ, ಮತ್ತೆ ಈಗ ನನಗೊಂದು ಇಂಟ್ರೆಸ್ಟ್ ಬಂದಿದೆ ಕುರಿ ಸಾಕಾಣಿಕೆ. ಕುದುರೆ ಓಡಿದ್ರೇನೆ ಬಹಳ ಲಕ್ಷಣ, ಮತ್ತೆ ಒಂಥರ ಸೊಗಸು, ಹಾಗೆ ನಿಮ್ಮ ಬದುಕು ಯಾವಾಗ್ಲೂ ಓಡ್ತಾ ಇರಬೇಕು, ಕೆಲಸ ಮಾಡ್ತಿರಬೇಕು, ಅದೇ ಒಂಥರ ಸೊಗಸಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಿ. ನಿಜ ಕೆಲವೊಬ್ರಿಗೆ ಕಷ್ಟ ತುಂಬಾ ಇಷ್ಟ, ಕೆಲವೊಬ್ರಿಗೆ ಒಂದೊಂದು ಗಂಟೆ ಕೆಲಸ ಮಾಡೋದೇ ಬಹಳ ಕಷ್ಟ ಅನ್ಸುತ್ತೆ. ಅಯ್ಯೋ ಈ ಹಂದಿ ಸಾಕೋದು, ಹಸು ಸಾಕೋದು, ಇವನ್ನೆಲ್ಲ ಬೇಡವೇ ಬೇಡ, ಅವನ್ನೆಲ್ಲ ನೋಡೋದು ಯಾಕೆ ಅಂತ ಅನ್ಕೊಂಡು ತೋಟ ಮಾಡ್ಕೊಂಡ್ರೆ ಯಾವಾಗ ಹೋಗಿ ಬರ್ಬೋದು, ಯಾರಿಗೆ ಹೇಳ್ಬೋದು ಅಂತ ಅನ್ಕೊಂಡು ಅವರ ಒಂದು ಬೈಕ್ ಅಂತ ಜೀವನ ಮಾಡೋದಿದೆ. ಎಷ್ಟೋ ಕಡೆಗೆ ಹೋಗಿ ಬರ್ಬೋದಲ್ಲ, ನಮ್ಮ ಸಮಯ ನಮ್ಮ ಕೈಯಲ್ಲಿರುತ್ತಲ್ಲ, ಸಮಯ ತಕ್ಕಂತೆ ನಾವು ನಮ್ಮ ಕೆಲಸಗಳನ್ನ ಜೋಡಿಸ್ಕೋಬಹುದಲ್ಲ ಅಂತ ಅನ್ಕೊಂಡು ಆಸೆ ಪಡೋದಿದೆ. ನೀವು ಬಯಸಿರೋದೇ ಬೇರೆ, ಒಂದ್ ರೀತಿಯಲ್ಲಿ ಒಳ್ಳೇದೇ. ಇಲ್ಲಿ ಸುತ್ತಮುತ್ತ ನಿಮ್ ತರ 10-15 ಹಸುಗಳನ್ನ ಸಾಕಿರೋರು ಎಷ್ಟು ಜನ ಸಿಗ್ಬಹುದು? ನಮ್ಮಲ್ಲಿ 1-2-3 ಹಸು ಅಂತ ಸಾಕೋರು 1-2-3 ಜನ ಇದ್ದಾರೆ. ಅವರು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ನಮಗೆ ಮೊದಲು ಶಾಲೆ ಹೋಗೋ ಸಮಯದಲ್ಲಿ ಕೈ ಕೆಸರದೆ ಬಾಯಿ ಮೊಸರು ಅಂತ ಅದ್ರ ಅರ್ಥ ಗೊತ್ತಿತ್ತಿಲ್ಲ, ಅದು ಈಗ ನೆನಪಾಗ್ತದೆ ನಮಗೆ. ಮತ್ತೆ ಇದಕ್ಕೆ ಸಪೋರ್ಟ್, ನನಗೆ ನನ್ನ ಮಿಸ್ಸಸ್ ಸಪೋರ್ಟ್ ಮಾಡ್ತೀನಿ ಅಂತ ಆ ತರ ಮನೇಲಿ ಒಬ್ರು ಸಪೋರ್ಟ್ ಮಾಡೋ ಜನರಿದ್ರೆ ಮಾತ್ರ ಇದು ಮುಂದಕ್ಕೆ ಹೋಗೋದು. ಇದು ಹಣಕಾಸಿನ ವಿಚಾರ ಅಲ್ಲ, ಹಣಕಾಸು ಮಾತ್ರ ನಿಮಗೆ ಸಿಕ್ಕಿದ್ರೆ ಸಾಲದು, ಪ್ರಯತ್ನದಿಂದ ನಾವು ಮುಂದೆ ಹೋಗೋದು. ಈಗ ನಮ್ಮನ್ನು ನೋಡಿ ಬೇರೆ ಜನರು ಮಾಡ್ತಾ ಇದ್ದಾರೆ, ಇನ್ನೊಬ್ರು ನೋಡಿ ನಾವು ಮಾಡೋಕ್ಕಿಂತ ನಾವು ಮಾಡಿ ತೋರಿಸೋದು ಒಳ್ಳೇದಲ್ಲ. ಇದರಲ್ಲಿ ಎಷ್ಟು ಒಳ್ಳೇದಿದೆ ಅಂತ ಹೇಳೋದು ಈಗ ನಮಗೆ ಅರ್ಥ ಆಗ್ತಾ ಬರ್ತಿರೋದು. ನೋಡು ಇನ್ನು ಕಾಲ ಇದೆ ಅಲ್ಲ. 16 ವರ್ಷಗಳಲ್ಲಿ ಹಸುಗಳನ್ನ ಸಾಕೊಳ್ತಾ ಹಂದಿಗಳನ್ನ ಸಾಕೊಳ್ತಾ ಚೆನ್ನಾಗಿ ಬೆಳವಣಿಗೆ ಆಗಿದ್ದೀರಿ. ಹೌದು, ಫಸ್ಟ್ ನಾಳೆ ಮನೆಯಲ್ಲಿ ಇದ್ದೆ, ಅಲ್ಲಿಂದ 16 ವರ್ಷ ಕಾಲದ ಮೇಲೆ ನಮ್ಮ ಇದು ಸ್ವಂತ ದುಡಿಮೆಯಿಂದ ನಾವು ಈ ಮನೆ ಕಟ್ಟಿದ್ವಿ. ಈ ಆಗಲು ಏತಿವಲ್ಲ, ರಾತ್ರಿ ಒಂದು ಊಟ, ಆ ನಿದ್ರೆ ನೆಮ್ಮದಿ ನಿದ್ದೆ. ಸಣ್ಣ ಪುಟ್ಟ ತಾಪತ್ರೆ ಬಂದೇ ಬರ್ತದೆ, ಹಂದಿ ಸಾಕಣೆ, ಕೋಳಿ ಸಾಕಣೆ ಆಗಲಿ, ಮನೆಯಲ್ಲಿ ಒಂದ್ ಜನ ಪೇಷಂಟ್ ಇರಲಿ, ಸಣ್ಣ ಪುಟ್ಟದ ಇದ್ದೇ ಇರ್ತದೆ. ಕಷ್ಟ ಮಾರಕ್ಕೂ ಬರ್ತದೆ, ಮನ್ಸನಿಗೆ ಬರ್ತದೆ, ಕಲ್ಲಿಗೆ ಬರಲ್ಲ. ಸಂತೋಷ ಆಯ್ತು ಸಂಜು ಅವರೇ. ಪರಿಶ್ರಮವೇ ಪರಾಕ್ರಮ ಅಂತ ಹೇಳೋದಿದೆ. ನಾವು ಪರಿಶ್ರಮ ಪಟ್ಟಷ್ಟು ನಮ್ಮ ಜೀವನ ಬೆಳವಣಿಗೆ ಆಗ್ತಾ ಹೋಗ್ತದೆ, ಅನುಕೂಲಗಳು ಅದೇ ಆಗ್ತವೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಶ್ರೀಮತಿ ಅವರು ಏನ್ ಹೇಳ್ತಾರೆ ಅವರಿಂದ ಸ್ವಲ್ಪ ಮಾಹಿತಿ ಪಡೆದುಕೊಳ್ಳೋಣ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಕೇಳಿಗರೆ, ಇದುವರೆಗೆ ವಿರಾಜಪೇಟೆ ಹತ್ರ ಇರುವ ಮಗ್ಗಲ ಗ್ರಾಮದ ಕೊಟ್ಟಂಡ್ಯ ಸಂಜು ಕಾವೇರಪ್ಪ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಹಸು ಸಾಕಾಣಿಕೆ ಮತ್ತು ಹಂದಿಗಳ ಸಾಕಾಣಿಕೆಯಲ್ಲಿ ಅವರು ಹೇಗೆ ಸಾಗಿದ್ದಾರೆ, ಎಷ್ಟಿಷ್ಟಪಟ್ಟು ಸಾಕ್ತಿದ್ದಾರೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಈಗ ಅವರ ಪತ್ನಿ ಪ್ರಿಯಾ ಅವರು ಏನ್ ಹೇಳ್ತಾರೆ ಆಲಿಸ್ಕೊಳ್ಳಿ. ಅಮ್ಮ, ನಿಮ್ದು ತವರು ಮನೆ ಯಾವುದು ಮತ್ತೆ ಹೇಗೆ ಬೆಳೆದ್ರಿ, ಇಲ್ಲಿ ಬಂದಾಗ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ಆಲೋಚನೆ ಆಸೆಗಳು ಹೇಗೆ ಹೇಗೆ ನೆರವೇರಿದ್ವು ಅನ್ನೋದನ್ನ ಹೇಳ್ಬೋದಾ? ನಾನು ಹುಟ್ಟಿ ಬೆಳೆದರೆ ಶ್ರೀಮಂಗಲ ಶೆಟ್ಟಿಗೇರಿಯಲ್ಲಿ, ನನ್ನ ತಾಯಿ ಮನೆ ಪೊಕ್ಕಳಂಗಡ ಅಂತ. ನಾನು ಅಲ್ಲಿ ಏನು ಅಷ್ಟು ಕಷ್ಟ ಏನು ಪಟ್ಟಿಲ್ಲ. ನನಗೆ ಪ್ರಾಣಿಗಳಂದ್ರೆ ಮುಂಚೆ ಅಂದ್ರೆ ನನಗೆ ಇಷ್ಟ. ಒಂದು ನಾಯಿ ಕಂಡ್ರು ಕಟ್ಟಾಕೊಳ್ಳೋದು ರೋಡಲ್ಲಿ ಹೋದ್ರೆ. ಪ್ರಾಣಿಗಳಂದ್ರೆ ನನಗೆ ಇಷ್ಟ ಅಷ್ಟೇ. ನಾನು ಇದು ಸಂಪಾದನೆಗೆ ಅಂತ ತೆಗ್ದಿಲ್ಲ, ಸಾಕಾಗಂತೂ ಪ್ರೀತಿಯಿಂದ ತೆಗ್ದಿದ್ದು, ಅದು ನನ್ನ ಈ ಲೆವೆಲ್ಗೆ ತಂದು ನಿಲ್ಸಿದೆ ಅಷ್ಟೇ. ನೋಡಿ, ಎಷ್ಟೋ ಜನ ತಿಳ್ಕೊಳಕ್ ಆಗುದಿಲ್ಲ ಯಾರಲ್ಲಿ ಯಾವ ಆಸಕ್ತಿ ಇದೆ ಅಂತ ಅನ್ಕೊಂಡು. ಮದುವೆ ಬಂದ ತಕ್ಷಣ ನೀವು ನಿಮ್ಮ ಯಜಮಾನರಿಗೆ ಹೇಳಿದ್ರಿ, ಅವರು ಒಪ್ಕೊಂಡ್ರು, ಇಬ್ರು ಕೈ ಜೋಡಿಸಿ ದುಡಿತಾ ಬಂದ್ರಿ. ಈಗ ನೀವು ಅಂದ್ಕೊಂಡದಕ್ಕಿಂತ ಮನೆತನ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಹೌದು ಸರ್, ನಿಜವಾಗಿಯೂ ನಾನು ಅಂದ್ಕೊಂಡಿಲ್ಲ ಈ ಲೆವೆಲ್ ಬರ್ತೀವಿ ಅಂತ. ಇದರಿಂದ ನಾವು ಮುಂದೆ ಬಂದಿದ್ದು ಹೇಳಬೇಕಂದ್ರೆ. ಹೇಳ್ತಾ ಇದ್ರಿ, ಇಬ್ರು SSLC ಓದಿದಿರಿ, ಆದ್ರೆ ಏನು ಕಡಿಮೆ ಇಲ್ಲ, ಪರಿಶ್ರಮ ಇದೆಯಲ್ಲ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧ ಪಡೋದಿಲ್ಲ. ಎಷ್ಟೋ ಸಾರಿ ಇಬ್ರು ಎಷ್ಟು ಚೆನ್ನಾಗಿ ತೊಡಸ್ಕೊಂಡು ನಿಮ್ಮ ನೆಂಟರಿಗೆ ಬೇರೆಯವರಿಗೆ ಒಂಥರ ಹುಬ್ಬೇರಿಸುವಂತೆ ಮಾಡಿದಿರಿ. ಏನಂತಾರೆ ನಿಮ್ಮ ನೆಂಟರು ಅವರೆಲ್ಲರೂ ಕೆಲವೊಂದ್ಸಾರಿ, ಓಹೋ ಪ್ರಿಯಾ ನಾವು ಅನ್ಕೊಂಡೇ ಇರ್ಲಿಲ್ಲ ನಿನ್ನ ಬಾಳು ಹೀಗೆ ಬೆಳಗುತ್ತೆ ಅಂತ ಅನ್ಕೊಂಡು, ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತದಿರಿ ಅನ್ನೋ ರೀತಿಯಲ್ಲಿ ಮಾತಾಡಿರ್ಬೇಕಲ್ವಾ? ನಿಜ, ನಾನು ಮದ್ವೆ ಆಗಿ ಬರ್ಬೇಕಾದ್ರೆ ಕೆಲವೊಂದ್ ಜನರು ತುಂಬಾ ನನ್ನ ಆಡ್ಕೊಂಡ್ರು, ಏನಿಲ್ಲ ಆ ತರ ಇಲ್ಲ ಈ ತರ ಎಲ್ಲ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ಅವ್ರಿಗಿಂತ ಒಂದ್ ಸ್ಟೆಪ್ ನಾವು ಮುಂದೆ ಇದೀವಿ ಅಷ್ಟೇ, ಅದು ಖುಷಿ ಆಗುತ್ತೆ ಸರ್. ಹೇಳಿದವರ ಬಾಯಿಗಿಂತ ಮುಂದೆ ನಾವು ಹೋಗಿದೀವಿ ಅಷ್ಟೇ, ನಮ್ ಲೆವೆಲ್ ಅಲ್ಲಿ ಇಲ್ಲ. ಹೇಳಿದವರ ಏನು ಹೇಳ್ತಾರೆ, ಅಯ್ಯೋ ಪಾಪ ಈ ಹುಡುಗಿನ ಅಂತ ಕಷ್ಟದ ಮನೆಗೆ ಕೊಟ್ಬಿಟ್ರಲ್ಲ ಅಂತ ಅನ್ಕೊಂಡು. ಆದ್ರೆ ಆ ಕಷ್ಟವನ್ನ ಬೇಗ ಸರಿಸಿ ಈಗ ನಿಮ್ಮ ಕುಟುಂಬದ ಬೆಳವಣಿಗೆ ಬೇರೆಯವರಿಗೆ ಅಚ್ಚರಿ ತರುವಂತೆ ಮಾಡಿದಿರಿ. ಇದಕ್ಕೆಲ್ಲ ನಿಮ್ಮ ಕೆಲಸಗಳೇ ಕಾರಣ. ಏನ್ ಇಷ್ಟಪಟ್ಟು ನೀವು ಕೆಲಸ ಮಾಡ್ತೀರಿ? ನಮ್ಮ ಮನೇಲಿ ಇಬ್ರು ಕೆಲಸದವರು ಇದ್ದಾರೆ, ದಿಗುಡುಗಳು ನಾನೇ ಇಳಿಯೋದು, ಅವ್ನ ಇರ್ತಾನೆ ಹೊರಗಡೆ. ಆದ್ರೆ ನಾನ್ ಮಾಡಿದ್ನೆ ನನಗೆ ನೆಮ್ಮದಿ. ಈಗ ಹಸು ಕಟ್ಬೇಕಂದ್ರೆ ಅವ್ರು ಕಟ್ಟು ಬರ್ತಾರೆ ಸರ್, ಅದು ನೀತದ ಎಲ್ಲಿ ಕಟ್ಟಿದೇವಿ, ಕಲ್ಲಿದ್ಯಾ ಮುಲ್ಲೆ ಆತರ ಏನ್ ನೋಡಲ್ಲ, ಅದು ಹುಷಾರಿದ್ಯಾ ಇಲ್ವಾ ಗೊತ್ತಾಗಲ್ಲ ಅವ್ರಿಗೆ. ಹೋಗಿ ಕಟ್ಟಿ ಬರ್ತಾರೆ. ನಾವಾದ್ರೆ ಏನ್ ಮೇಯೋದು ಹೋದ್ರೆ ಓದ್ಕೆ ಏನ್ ಹುಷಾರಿಲ್ಲ ಅಂತ ಹೋಗಿ ಡಾಕ್ಟರ್ನ ಕರ್ಸ್ತೀವಿ. ಅವ್ರು ಆಗಲ್ಲ, ಅದಕ್ಕೆ ನಾನು ಎಲ್ಲದಕ್ಕೂ ಕೆಲಸದನ್ನು ಇದ್ರು ನನ್ನ ಜೊತೆಲೆ ಹೋಗಿ ಎಲ್ಲ ಕೆಲಸ ಅವ್ರ ಜೊತೆನೆ ಮಾಡ್ತೀನಿ. ನೋಡಿ, ಎಷ್ಟೋ ಜನ ವಿದ್ಯಾವಂತ ಮಹಿಳೆಯರು ಕಷ್ಟದ ಕೆಲಸಗಳನ್ನ ಇಷ್ಟಪಡೋದಿಲ್ಲ, ಸುಖ ನಮ್ ಜೊತೆಗಿರ್ಬೇಕು, ಸುಖದ ಪರಿಸರ ಇರಬೇಕಂತ ಅನ್ಕೊಂಡು ಪೇಟೆ ವಾತಾವರಣವನ್ನ ಬಯಸ್ತಾರೆ. ಹಳ್ಳಿ ಹುಡುಗರನ್ನ ಇಷ್ಟಪಡೋದಲ್ಲೇ ಪೇಟೆಯಲ್ಲಿ ನೆಲೆಸಿಕ್ಕೆ ಆಸೆ ಪಟ್ಟು ತೊಂದರೆಗಳನ್ನ ಆಮಂತ್ರಿಸ್ತಾರೆ. ನೀವು ದಿನನಿತ್ಯ ಕೆಲಸ ಮಾಡೋದ್ರಿಂದ ಸುಖವಾದ ನಿದ್ದೆ, ಹೊಟ್ಟೆ ತುಂಬ ಊಟ, ಹಾಗೆ ಖುಷಿಯಾದ ಜೀವನ. ಹೌದು ಸರ್, ನಿಜವಾಗಿ ನಾನು ತುಂಬಾ ಬ್ಯುಸಿ ಆಗಿರ್ತೀನಿ. ಅವರು ಟಿಂಬರ್ ಬಿಸ್ನೆಸ್ ಹೋಗ್ತಾರೆ, ಅವರು ಬ್ಯುಸಿ ಆಗ್ತಾರೆ, ಅವ್ರು ಕೆಲಸ ಮಾಡಿ ಸುಸ್ತಾಗಿ ಬರ್ತಾರೆ. ನಾನು ಇಲ್ಲಿ ಕೆಲಸ ಮಾಡಿ ಸುಸ್ತಾಗಿ, ನಮ್ಮ ಮನೆ ಜಗಳ ಅಂತ ಹೇಳಿಲ್ಲ, ಬರ್ತೇವಿ ಸ್ನಾನ ಮತ್ತೆ ಊಟ ಮಾಡಿ ಮಲಗ್ತೇವೆ ಅಷ್ಟೇ. ನೆಕ್ಸ್ಟ್ ಡೇ ಬೆಳಗಾಗುತ್ತೆ, ನಮ್ಮ ಕೆಲಸ ನಾವು ಮಾಡ್ತೀವಿ ಆತರ ಸರ್. ಕೈ ತುಂಬಾ ಕೆಲಸ ಇದ್ರೆ ಜಗಳ ಎಲ್ಲಿಂದ ಬಂತು? ಮಾತಾಡಕ್ಕೂ ಸಮಯ ಇರೋದಿಲ್ಲ. ಎಷ್ಟೋ ಸಾರಿ ಪ್ರಾಣಿಗಳು ಕೆಲಸ ಏನಂತ ಅನ್ಕೊಂಡು ಅದೇ ಕಡೆ ಗಮನ ಹರಿಸ್ತಾ ಹೋಗ್ತೀರಿ, ಮತ್ತೆ ಇಷ್ಟೊಂದು ಬೆಳವಣಿಗೆ ಆಗಿರುವ ಹಿನ್ನೆಲೆಯಲ್ಲಿ ಅನವಶ್ಯಕವಾದ ಆಲೋಚನೆಗಳೇ ಬರೋದಿಲ್ಲ. ನಿಜ ಸರ್, ನಮ್ಮ ಊರಲ್ಲಿ ಏನ್ ನಡೀತಿದೆ ನಮ್ಗೆ ಗೊತ್ತಿರಲ್ಲ ಸರ್. ಬೇರೆ ಯಾರಾದ್ರೂ ಹೇಳ್ಬೇಕು ಓ ಈ ತರ ಆಗಿದೆ ಅದ, ಅವಾಗ ಓ ಆ ತರ ಆಯ್ತಾ, ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಏನ್ ವಿಷಯನೂ ಗೊತ್ತಿರಲ್ಲ. ನಾವಾಯ್ತು, ನಮ್ ಕೆಲಸ ಆಯ್ತು, ನಮ್ ಈ ತರ ಅಷ್ಟೇ. ಟೌನ್ ಪಕ್ಕನೆ ನಮ್ದು, ಅದನ್ನ ಟೌನ್ ಎಲ್ಲ ಹೋಗಲ್ಲ ಸರ್. ಮನೆ ಆಯ್ತು, ನಾನಾಯ್ತು, ನನ್ ಕೆಲಸ ಆಯ್ತು ಅಷ್ಟೇ. ಮತ್ತೆ ಹೂವಿನ ಗಿಡ ಎಲ್ಲ ತುಂಬಾ ಮಾಡಿದೀನಿ. ನಮ್ಮ ಯುವತಿಯರಿಗೆ, ವಿದ್ಯಾವಂತ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಒಂದು ಕೆಲಸದ ಬಗ್ಗೆ ನಿಮ್ಮ ಅಭಿವೃದ್ಧಿಯ ಗುಟ್ಟನ್ನ ಹಂಚುತ್ತಾ ಇರ್ತೀರಲ್ವ? ಕಷ್ಟಪಟ್ಟರೆ ನಮ್ಗೆ ಎಲ್ಲಿ ಹೋದ್ರು ಸುಖ ಇದೆ ಸರ್. ಕಷ್ಟಪಟ್ಟರೆ ಯಾವ್ದು ನಮ್ಗೆ ಕಷ್ಟ ಅಂತನ್ಸೆ, ಮುಂದೆ ಒಂದಿನ ನಮ್ಗೆ ಸುಖ ತೋರಿಸ್ತದೆ. ನಾವ್ ಇಳಿದ್ರೆ ಯಾವ್ದು ನಮ್ಗೆ ಕಷ್ಟ ಅಲ್ಲ, ನಮ್ ಕಷ್ಟ ಅಂತ ನಾವ್ ಅನ್ಕೊಳ್ಳೋದಷ್ಟೇ, ಯಾವ್ದು ಕೆಲ್ಸ ಕಷ್ಟ ಅಂತ ನಮ್ಗೆ ಅನ್ಸಲ್ಲ ಸರ್. ಚೆನ್ನಾಗಿ ಮಾತಾಡಿದ್ರಿ, ಎಷ್ಟು ಹಿತವಾಗಿ ವಿಚಾರಗಳನ್ನು ಹೇಳಬೇಕು ಆ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಮಂಡಿಸಿದ್ರಿ, ಖುಷಿ ಆಯ್ತು. ಧನ್ಯವಾದಗಳಮ್ಮ, ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ವಿರಾಜಪೇಟೆ ಹತ್ರ ಇರುವ ಮಗ್ಲ ಗ್ರಾಮದ ಸಂಜು ಕಾವೇರಪ್ಪ ಅವರ ಪತ್ನಿ ಪ್ರಿಯಾ ಅವರು ಮಾತನಾಡಿದ್ರು. ನೋಡಿ, ಅಂದ್ರೆ ದಿನನಿತ್ಯ ನಾವು ಕೆಲಸಗಳನ್ನು ಮಾಡ್ತಾ ಹೋದ್ರೆ ಅಭಿವೃದ್ಧಿ ತಂತಾನೆ ನಮ್ಮ ಜೊತೆಗೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ, ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರಂತೂ ಕೃಷಿ ಕುಟುಂಬಗಳು ಶ್ರೇಯಸ್ಸಿನ ಹಾದಿಯನ್ನು ಹಿಡಿತವೆ, ಬೇಡ ಅಂದ್ರೂ ಬೆಳವಣಿಗೆ ನಮ್ಮ ಜೊತೆಗೆ ಬಂದ್ ಸೇರಿಕೊಳ್ಳುತ್ತೆ. ಸಂಜು ಕಾವೇರಪ್ಪ ಅವರ ಸಂಖ್ಯೆಯನ್ನ ಕೊಡ್ತಾ ಇದೀವಿ, ಅವರು ಲಭಿಸಿದ್ರೆ ಮಾತಾಡಿ. 9483913745 9483913745 ಅವರ ಪತ್ನಿ ಪ್ರಿಯಾ ಅವರನ್ನು ಮಹಿಳೆಯರು ಮಾತಾಡಿಸಿ ಸಲಹೆಗಳನ್ನು ಪಡ್ಕೊಳ್ಬಹುದು. 8277 77 9107 8277 77 9107 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಈಗ ಕಳೆಗಳ ವಿಶೇಷ ಗುಣಗಳು, ಕಳೆಗಳ ಬಳಕೆ ಹಾಗೆ ಕಳೆಗಳ ಇತರೆ ಸಂಗತಿಗಳ ಬಗ್ಗೆ ರಚನೆಯಾಗಿರುವ ಹಾಡನ್ನ ಪ್ರಸಾರ ಮಾಡುತ್ತಿದ್ದೇವೆ. ಬಿ ಎ ಗಣೇಶ್ ಮತ್ತು ಸಂಗಡಿಗರು ಇದನ್ನ ಪ್ರಸ್ತುತಪಡಿಸಿದ್ದಾರೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ನಿಸರ್ಗದಲ್ಲಿವೇ ಹೇರಳ ಕಳೆಗಳು, ಇವುಗಳು ತಿನ್ನುತ್ತವೆ ಜಾನುವಾರುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು. ನಿಸರ್ಗದಲ್ಲಿವೇ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳು ಏನನ್ನು ಕೇಳುವುದಿಲ್ಲ, ಇವುಗಳಲ್ಲಿ ಪೋಷಕಗಳು ಏನಿಲ್ಲ, ಗೊಬ್ಬರಗಳಿಗೆ ಬೇಕು ಇವೆಲ್ಲ, ಬೆಳೆಗಳನ್ನು ಬಳಸಿ ನೀವೆಲ್ಲ, ಬೆಳೆದವುಗಳನ್ನು ಬಳಸಿ ನೀವೆಲ್ಲ. ನಿಸರ್ಗದಲ್ಲಿವೆ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಎಲ್ಲವೂ ಕೆಟ್ಟ ಕಳೆಗಳಲ್ಲ, ಎಲ್ಲವನ್ನು ಕಡೆಗಣಿಸಬೇಕಿಲ್ಲ, ಪಡೆಯಿರಿ ಉಪಯೋಗಗಳನ್ನೆಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ. ನಿಸರ್ಗ

ಹೆಣ್ಮಕ್ಕ ಮಕ್ಕ ವಿಕಲಚೇತನರು ಹಿರಿಯ ನಾಗರಿಕರು ಹಿಂಗೆ ಎಲ್ಲವಕ್ಕೂ ಕಾನೂನು ತಿಳುವಳಿಕೆ ಬರಸಿಕೆ ಪ್ರತಿ ಗ್ರಾಮಗಳಲ್ಲಿರುವ ಸ್ಕೂಲ್ ಕಾಲೇಜಿಗೆ ಹಂಗೆ ಬೇರೆ ಬೇರೆ ಕಡೆಗಳಲ್ಲಿ ಸಂಘ ಸಂಸ್ಥೆಗಳೊಟ್ಟಿಗೆ ಕಾನೂನು ಜಾಗೃತಿ ಕಾರ್ಯಕ್ರಮ ನಡೆಸಿವೆ. ಪಟ್ಟಣ ಪ್ರದೇಶದಲ್ಲಿ ಎಲ್ಲಾ ವಾರ್ಡ್ಗಳ ಮನೆ ಮನೆಗೆ ಹೋಗಿ ಕಾನೂನಿನ ತಿಳುವಳಿಕೆಯ ಕುರಿತು ಜಾಗೃತಿ ಬರೆಸಿವೆ. ಇದುವರೆಗೆ ಸುಮಾರು 200ಕ್ಕೂ ಜಾಸ್ತಿ ಗ್ರಾಮಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಏರ್ಪಾಡು ಮಾಡಿರೋತಾ ಅವು ಮಾಹಿತಿ ಕೊಟ್ಟಳು. ಕೊಡಗಿನ ಕುಲದೇವರು, ಮಳೆದೇವರು, ಬೆಳೆದೇವರು ಹೆಸರು ಪಡೆದಿರುವ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ 4:05 AM ಈ ವರ್ಷದ ಕೊಡಗಿನ ಸುಗ್ಗಿ ಹಬ್ಬ ಹುತ್ತಿರಿಗೆ ದಿನ ಗೊತ್ತು ಮಾಡಿವೆ ಅಂತ ತಕ್ಕ ಮುಖ್ಯಸ್ಥರು ತಿಳಿಸಿಡು. ಕೊಡಗು ಗೌಡ ಯೋಧಿಕೆನ ಕಡೆಯಿಂದ ನಾಳೆಗೆ ದಿನದ ದಿನಕ್ಕೆ ಕಾಡಾನೆಗ ಹಂಗೆ ಕಾಡು ಹಂದಿಗಳ ಉಪದ್ರವ ಜಾಸ್ತಿ ಆಗ್ತಾನೆ ಹುಟ್ಟು. ರೈತರು ಬೆಳೆದ ಭತ್ತದ ಬೆಳೆ ವಿಪರೀತ ನಷ್ಟ ಆಗ್ತಾ ಹುಟ್ಟು. ಸಂಬಂಧಪಟ್ಟ ಅರಣ್ಯ ಇಲಾಖೆಯು ತಕ್ಷಣ ಕ್ರಮ ತಗೊಳ್ಳೋಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಚೌರ್ಯರ ಕುಟುಂಬ, ಆಕ್ಸ್ ಸ್ಪೋರ್ಟ್ಸ್ ಮತ್ತೆ ಎಂಟರ್ಟೈನ್ಮೆಂಟ್ ಹಂಗೆ ಕೂರ್ಗ್ ಹಾಕಿ ಅಸೋಸಿಯೇಷನ್ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 16-21 ಕೊಡೋ ಕುಟುಂಬಗಳ ನಡುವಿನ ಚೌರಿರ ಹಾಕಿ ಮತ್ತೆ ಕಾಲ್ಚೆಂಡಾಟ, ಮೂರ್ನಾಡಿನ ಲಾಲು ಮುದ್ದಯ್ಯ ಆಟದ ಬಣ್ಣಲಿ ಏರ್ಪಾಡಾಟುತ್ತ ಆಯೋಜಕರು ಮಾಹಿತಿ ಕೊಟ್ಟಳು. ಭಾಗವಹಿಸುವ ಕುಟುಂಬ ತಂಡದ ಹೆಸರು ಕೊಡಿಕೆ ಇದೇ ತಿಂಗಳ ತಾರೀಕು 7 ಆಕೇರಿ ದಿನ. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 6 ಪತ್ತೆಯಾಗಿಟ್ಟು ಜಿಲ್ಲೆಯಲ್ಲಿ ಇಂದಿನವರೆಗೆ 35,324 ಕಾಯಿಲೆ ಬಂದುಟ್ಟು ಇದರಲ್ಲಿ 34,767 ಕಾಯಿಲೆ ತಗ್ಗಿ ಬಚ್ಚವಾಗಳು. ಇಂದಿನವರೆಗೆ 430 ಈ ಮಾರಿ ಕಾಯಿಲೆಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 127 ಸಕ್ರಿಯ ಪ್ರಕರಣಗಾವುಟ್ಟು 22 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 0.17 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಏರ್ಪಾಡು ಮಾಡಿದ್ದ ಕನ್ನಡ ಪ್ರಬಂಧ ಪೈಪೋಟಿಲಿ ಕೆಎಚ್ ದಿಶಾ ದೇಶಮ್ಮ ಸುರುನ, ರುಬಿನ್ ಸೆಲ್ವಾನ್ 2, ಹಂಗೆ ಹೇಮಶ್ರೀ ವಿಸಿ 3 ಇನಾಮನ ಪಡ್ಕೊಂಡಳೋತ ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ತಿಳಿಸಿಳು. ಜಿಲ್ಲೆಯ ಹಿರಿಯ ಸಾಹಿತಿ ನಾಗೇಶ್ ಕಾಲುರವು ಬರೆದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ 2020 ಸಾಲಿನ ಪುಸ್ತಕ ಇನಾಮ್ಗೆ ಆಯ್ಕೆಯಾದ ಕೊಡವ ಮಕ್ಕಳ ಕೂಟ ಪ್ರಕಟ ಮಾಡಿದ ಕಾದಂಬರಿ ಆಧಾರಿತ ಕೊಡವ ಚಲನಚಿತ್ರ ನಾಡಪೆದ ಆಶಾ 100 ಪ್ರದರ್ಶನ ಇದೇ ತಿಂಗಳ ತಾರೀಕು 6 ಮೈಸೂರು ಕೊಡವ ಸಮಾಜಲಿ ಪ್ರದರ್ಶನ ಆದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ಇದೇ ತಿಂಗಳ ತಾರೀಕು 9-26 ಮುಟ ಜಿಲ್ಲೆಯ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದೇ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ತಿಳಿಸಿಳು. ವಿರಾಜಪೇಟೆಯಲ್ಲಿರುವ ಆರ್ಮಿ ಕ್ಯಾಂಟೀನ್ಲಿ ನಾಳೆ ದೀಪಾವಳಿ ಹಬ್ಬದ ಪ್ರಯುಕ್ತ ಯಾವುದೇ ತರಹದ ವ್ಯಾಪಾರ ವ್ಯವಹಾರ ಇರುವುದಿಲ್ಲ. ಹಾಗೆ ಮಡಿಕೇರಿ ಆರ್ಮಿ ಕ್ಯಾಂಟೀನಿಗೂ ನಾಳೆ ರಜೆ ಇದೆ ಅಂತ ಕ್ಯಾಂಟೀನ್ಗಳ ವ್ಯವಸ್ಥಾಪಕರು ತಿಳಿಸಿಳು. ಜನವರಿ 1, 2022 18 ಪೂರ್ತಿಯಾದ ಹೈದಗೂಡೆಗ ಹಂಗೆ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿಕೆ ಅವಕಾಶ ಉಂಟು. ಇದೇ ತಿಂಗಳ ತಾರೀಕು 7, 14, 21, 28 ಎಲ್ಲ 5 ಮತಗಟ್ಟೆಗಳಲ್ಲಿ ವಿಶೇಷ ನೋಂದಣಿ ಕಾರ್ಯಕ್ರಮ ಏರ್ಪಾಡಾಟು. ನಾಗರಿಕರು ಇದರ ಪ್ರಯೋಜನ ಪಡ್ಕೊಳಕ್ಕೆ ಹಂಗೆ ಮತದಾರರ ಪಟ್ಟಿ ಮತ್ತೆ ಚುನಾವಣೆ ಕುರಿತು ಮತದಾರರಿಗೆ ಮಾಹಿತಿನ ಕೊಡಿಕೆ ಭಾರತ ಚುನಾವಣಾ ಆಯೋಗ ಮತದಾರರ ಸಹಾಯವಾಣಿ ಆ್ಯಪ್ನ ಬಿಡುಗಡೆ ಮಾಡಿಟ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿಳು. ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ 9 ತರಗತಿಯಲ್ಲಿ ಖಾಲಿರುವ ಸೀಟುಗಳಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 15 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದ ವೆಬ್ಸೈಟ್ www.navodaya.gov.in ನಲ್ಲಿ ನೋಡಕ್ಕೆ. ವಿಪರೀತ ಮಳೆಯಿಂದಾಗಿರುವ ಬೆಳೆ ನಷ್ಟದ ಸಮೀಕ್ಷಾ ವರದಿ ಇನ್ನೂ ಜಿಲ್ಲಾಡಳಿತಕ್ಕೆ ಸಿಕ್ಕಿತ್ತಲೆ. ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಬೆಳೆ ನಷ್ಟ ಆಗುವ ಸಾಧ್ಯತೆ ಇರೋದ್ರಿಂದ ಸಂಬಂಧಪಟ್ಟ ಇಲಾಖೆಯು ಸಮೀಕ್ಷಾ ವರದಿನ ಕೊಡಿಕೆ ಕಾಲಾವಕಾಶ ಬೇಕು ಅಂತ ಕೇಳಿಳು. ಸಮೀಕ್ಷಾ ವರದಿ ಬಂದ ತಕ್ಷಣ ಪರಿಹಾರ ಕೊಡಿಕೆ ಕ್ರಮ ತಕೊಂಡವೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕಡೆಯಿಂದ ಈ ತಿಂಗಳಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಭಾಬಳಿಯಲ್ಲಿ 1 ಉದ್ಯಮಶೀಲತಾ ಅರಿವು ಕಾರ್ಯಕ್ರಮ ಏರ್ಪಾಡಾಟು. ಭಾಗವಹಿಸಲು ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 15 ಆಖೀರಿ ದಿನಾಂತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಕೋಟಕಲ್ ಆಯುರ್ವೇದ ಶಾಲೆಯಲ್ಲಿ ಎಲ್ಲಾ ತರಹದ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಮೊಬೈಲ್ 8050196200. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಬ್ಲೇಜರ್ 3,299 ಸೂಟ್ಸ್ 4,499 ಪ್ರಾರಂಭ. ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಬಲಂಬೇರಿ ಗ್ರಾಮತ್ರ ಬಳ್ಳಚಟ್ಟಿರ ಪೂನಚ್ಚ ಪೂಕುಂಜಿ ಪಿಂಜ ಯಮುನಾ ದಂಪತಿರ ಮೋವ ಪೂವಣ್ಣ ಎಮ್ಮಿ ಜಿಲ್ ಪದ್ನಾಳ ಕಾಲ ಸರ್ವಿಸ್ ಮಾಡಿತ್ ಇಕ್ಕ ಜಮ್ಮು ಕಾಶ್ಮೀರ ಹತ್ರ ಕುಪ್ವಾರ ಅನ್ನುವಲ್ಲಿ ನವೆಂಬರ್ ಒಂದಲಿಂಜಿ ಸುಬೇದಾರ ಆಯ್ತ ಬಡ್ತಿ ಪಡೆದಿತ್. ಬಳ್ಳಚಟ್ಟಿರ ಪೂವಣ್ಣಂಗ್ ಕಾವೇರೆಮ್ಮೆ ಈಶ್ವರ ಇಗುತಪ್ಪ ಊರು ದೇವಳಾನ ಈಶ್ವರ ಮಾದೂರಪ್ಪ ಮಕ್ಕಿ ಸಾರ್ತಾವು ಗುರುಕಾರಣಂಡ ಆಶೀರ್ವಾದ ಎರಡನ್ನು ನಲ್ಲಮೆ ಬೈಂದಿತ್. ಪಪ್ಪ ಅಮ್ಮ ಪೊಣ್ಣು ಡೈನಾ ಭೋಜಮ್ಮ ಮೋವ ಆಯುಷ್ ಮಾದಯ್ಯ ಬಾವ ಚೆರೆಪಂಡ ಪೂವಣ್ಣ ತಂಗೆ ಕಾವೇರಿ ಪೂವಣ್ಣ ಬೆಂದು ಚಂಗಾದ್ಯ ಬಳ್ಳಚಟ್ಟಿರ ಒಕ್ಕಕಾರ ಪಿಂಜ ಊರುಕಾರ. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243002323. ನೋಪುಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ನ ಆನಿವರ್ಸರಿ ಪ್ರಯುಕ್ತ 6x5 ವಾಕ್ಸ್ ಕಾಟ್ ಡ್ರೆಸ್ಸಿಂಗ್ ಟೇಬಲ್ 3-ಡೋರ್ ವಾರ್ಡ್ರೋಬ್ ಸೈಡ್ ವಾಕ್ಸ್ ಕಾಂಬೋ ಆಫರ್ ನಲ್ಲಿ 22,900 ರೂಪಾಯಿಗೆ. ನಮ್ಮ ಸ್ವಂತ ಫ್ಯಾಕ್ಟರಿಯಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ಫರ್ನಿಚರ್ ಗಳನ್ನು ಮಾಡಿಕೊಳ್ಳಲಾಗುವುದು. ಲೇಟೆಸ್ಟ್ ಫರ್ನಿಚರ್, ಕಾವೇರಿ ಕಾಂಪ್ಲೆಕ್ಸ್, ಹಳೆ ತಾಲೂಕು ರೋಡ್, ನಾಪೋಗ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಡ್ ಅಂಡ್ ಸಂಪ್ಯ ಪುತ್ತೂರು. ರೀ, ಇನ್ನು ನಿಮ್ಮ ರಿಟೈರ್ಮೆಂಟ್ ಗೆ 5 ಮಂತ್ಸ್ ಇದೆ. ನಮ್ಮ ಊರಾದ ಪುತ್ತೂರ್ನಲ್ಲೇ ಒಳ್ಳೆ ಜಾಗದಲ್ಲಿ ಸೈಟ್ ಪರ್ಚೇಸ್ ಮಾಡಿ ಒಳ್ಳೆ ಮನೆ ಕಟ್ಟಬೇಕು. ಅದಕ್ಕೆ ಚಿಂತೆ ಬೇಡ. ನಮ್ಮ ಊರಾದ ಪುತ್ತೂರಿನ ಕಾವುನಲ್ಲಿ ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ಮೂಡ ಅಪ್ರೂವ್ಡ್ ಮುಳಿಯ ಪಂಚಸಿರಿ ಲೇಔಟ್ ಇದೆ. ಅಲ್ಲೇ ತಗೊಳ್ಳೋಣ ಬಿಡು. ಟೋಫಿ ನಂಬರ್ 1800-4253-916. ಅಕ್ಟೋಬರ್ 27ಕ್ಕೆ ಮರಣಪಟ್ಟ ನೆಲಜಿ ಗ್ರಾಮ ಚೆಟ್ಟಿಯಾರಂಡ ಕುಶಾಲಪ್ಪ ಬಾಬು ಐಂಡ ಮಾದಕಾರ್ಯ ನಾಳೆ ಬ್ಯಾಳಾಚ ಪಲಕ 11 ಗಂಟೆಗೆ ನೆಲಜಿ ದವಸ ಭಂಡಾರ ಕಟ್ಟಡದಲ್ಲಿ ನರ್ಪ. ಒಕ್ಕಕಾರ ಊರ್ಕಾರ ಬೆಂದು ಚಂಗಾದ್ಯಲ್ಲ ಬರನೊಂದು ಐಂಡ ಪೊಣ್ಣು ಸೀತವ್ವ ಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತ್. ಮುಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು, ಒಂದು ಕಾಟ್, ಒಂದು ಬೆಡ್, ಎರಡು ಪಿಲ್ಲೋ, ಒಂದು ಬೆಡ್ ಶೀಟ್, ವುಡನ್ ಆಲ್ಮಿರ, ಒಂದು ಡ್ರೆಸ್ಸಿಂಗ್ ಮಿರರ್, ಈ ಎಲ್ಲಾ ರೂಮ್ ಸೆಟ್ ಕೇವಲ 24,500 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಸೆಟ್ ಗೆ ಕ್ರಾಕರಿ ಶೋಕೇಸ್ ಫ್ರೀ. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ICICI ಬ್ಯಾಂಕ್ ಹತ್ತಿರ, ಮಡಿಕೇರಿ. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 0.22 ಹಾಗೂ 12th ಬೋರ್ ಕೋವಿ ತೋಟ ಮಾರಾಟಕ್ಕೆ ಲಭ್ಯವಿದೆ. ಆಸಕ್ತರು ಪರವಾನಿಗೆ ಹಾಜರುಪಡಿಸಿ ಖರೀದಿಸುವಂತೆ ಸಂಘದ ಪ್ರಕಟಣೆ ತಿಳಿಸಿದೆ. ಕೇಳುಗರೆ, ಇಂದು ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ನಮ್ಮ ನಿಲಯದಿಂದ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮವು ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ಸಮಾಜದ ಹಿರಿಯರೊಂದಿಗಿನ ಮಾತುಕತೆಯ ಕಾರ್ಯಕ್ರಮವಿದ್ದು, ಹಿರಿಯರು ಬಾಲ್ಯದ ನೆನಪುಗಳು, ಬೆಳೆದ ಬಗ್ಗೆ ವಿಶೇಷತೆಗಳು ಮುಂತಾದವುಗಳನ್ನು ಹಂಚಿಕೊಳ್ಳಬಹುದು. ಗಮನಿಸಿ, ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ಹಿರಿಯ ಜೀವಗಳ ಭಾವ ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ಇದರಂತೆ ರಾತ್ರಿ 10ರಿಂದ 11 ಗಂಟೆಯವರೆಗೆ ನಿಲಯದಿಂದ ನೇರ ಪ್ರಸಾರದಲ್ಲಿ ದೀಪಾವಳಿ ಪ್ರಯುಕ್ತ ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮ ಹಣತೆ ಹಚ್ಚೋಣ ಪ್ರಸಾರವಾಗುತ್ತಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮೊಂದಿಗಿನ ಮಾತುಕತೆಯ ಕಾರ್ಯಕ್ರಮವಿದು. ಗಮನಿಸಿ, ರಾತ್ರಿ 10ರಿಂದ 11 ಗಂಟೆಯವರೆಗೆ ಕಾರ್ಯಕ್ರಮ ಹಣತೆ ಹಚ್ಚೋಣ ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ಎರಡೂ ಕಾರ್ಯಕ್ರಮಗಳಿಗೆ ಸಂಪರ್ಕಿಸಲು 0822720006 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿಧನ ಸುದ್ದಿ. ಮೂಲತಃ ಪಾಲೂರು ಗ್ರಾಮದ ನಿವಾಸಿ, ಮೈಸೂರಿನಲ್ಲಿ ವಾಸವಿದ್ದ ನಾಟೋಳನ ಮಾಚಯ್ಯ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ನಾಟೋಳನ ಮಾಚಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಪಾಲೂರು ಗ್ರಾಮದ ಸಹೋದರ ಸೀತಾರಾಮ ಅವರ ಮನೆಯಲ್ಲಿ ನಡೆಯಲಿದೆ. ಮೂಲತಃ ಬೆಕ್ಕೆಸೊಡ್ಲೂರು ಗ್ರಾಮತ್ರ ಮೈಸೂರು ಶ್ರೀರಾಂಪುರ ಸೆಕೆಂಡ್ ಸ್ಟೇಜ್ ಮಧುವನ ಲೇಔಟ್ಲು ವಾಸೈಂಜ ಮಚ್ಚಮಡ ಬಿಳ್ಯಪ್ಪ ಗಣೇಶಂಗ ಇಂದು ಮಜ್ಜಣ ಮರಣಪಟ್ಟಿತು. ಅಳುವ ದಂಡು ಬಯತ್ರ ಮಚ್ಚಮಡ ಬಿಳ್ಯಪ್ಪ ಗಣೇಶಂಗ ಆಖಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮಿಟೋರಿಯಂಲು ನಡ್ಪ. ಗುಟ್ಟಂಗಾಲ ಬಾಳುಗೋಡು ಗ್ರಾಮತ್ರ ಕಳ್ಳಿಕಂಡ ಪೌತಿ ಭೀಮಯ್ಯ ಅಂಗಡ ಮೂವು ಪ್ರಕಾಶ್ ಗಪ್ಪು ಅಂಗ ಇಂದು ಮರಣಪಟ್ಟಿತು. 41 ಬಯತ್ರ ಕಳ್ಳಿಕಂಡ ಪ್ರಕಾಶ್ ಗಪ್ಪು ಅಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳ ಅಮ್ಮಣಿ ಚಂದ ಪ್ರವೀಣ್ ಜಂಗಪ್ಪ. ಸೋಮರಪೇಟೆ ತಾಲೂಕು ಅಕ್ರಮ ಸಕ್ರಮ ಸಮಿತಿರ ತಾಲೂಕು ಸುಮಾರು ಭಾಗತಂಜ ಬಂದಿತ್ತಿಂಜ ನೂಟಾರು ಅರ್ಜಿನ ಪರಿಶೀಲನೆ ಮಾಡಿತು ಕ್ರಮ ಹೊರತೋಕ ನಿರ್ದೇಶನ ಮಾಡಿ ಎಂದು ಸಮಿತಿರ ಅಧ್ಯಕ್ಷ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕ ಮಂಡೆಪಂಡ ಅಪ್ಪುಚ್ಚು ರಂಜನ್ ಅಣಿತು. ಸೋಮರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ನಡೆದ ಸಮಿತಿ ಸಭೆಯಲ್ಲಿ ತಕ್ಕ ಪರಂದಾವು ಸುಮಾರು ಕಾಲತಂಜ ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಿ ನಿಂಜ ರೈತಂಗಕ್ಕೆ ಸರಿಯಾದ ದಾಖಲೆ ಇಲ್ಲದೆ ತೊಂದರೆ ಆಯ್ ನಿಂಜ